ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಲಿಂಗಸಗೂರು ತಾಲೂಕಿನ ದೇವರಬಾಪುರ ಗ್ರಾಮದ ರೈತರಾದ ಅಮರಪ್ಪ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಹಾಗಾದರೆ ಈಗ ಮೊದಲಿಗೆ ಕೇಳಿ ಲಿಂಗಸಗೂರು ತಾಲೂಕಿನ ದೇವರಬಾಪುರ ಗ್ರಾಮದ ರೈತರಾದ ಅಮರಪ್ಪ ಅವರ ಕೃಷಿ ಅನುಭವಗಳನ್ನು. ಇವತ್ತಿನ ನಮ್ಮ ರೈತ ಬಾಂಧವರು ದೇವರ ಬೋಪುರ ಗ್ರಾಮದ ಅಮರೇಶಪ್ಪ ಅವರು. ಇವರು ಸುಮಾರು ವರ್ಷದಿಂದ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ದಾಳಿಂಬೆ ಸಹ ಅವರ ಒಂದು ಪ್ರಮುಖವಾದಂತಹ ಬೆಳೆ ಅಂತ ಹೇಳ್ಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅಮರೇಶ್ ಅವರು ಅವರ ಕೃಷಿ ಅನುಭವಗಳನ್ನ, ಯಾವ್ಯಾವ ಬೆಳೆ ಬೆಳೀತಿದ್ದಾರೆ, ಹೇಗೆ ಅನಿಸ್ತಾ ಇದೆ, ಲಾಭ ಯಾವ ರೀತಿ ಬರ್ತಾ ಇದೆ ಅಂತಕ್ಕಂತ ವಿಚಾರವನ್ನ ನಮ್ಮ ರೈತರೊಂದಿಗೆ ಹಂಚ್ಕೊಳ್ತಿದ್ದಾರೆ. ನಮಸ್ಕಾರ ಅಮರೇಶಪ್ಪ ಅವರೇ. ನಮಸ್ತೆ ಸರ್. ಹೇಳಿ, ಹೇಗೆ ನಿಮ್ದು ತೋಟಗಾರಿಕೆ ಬೆಳೆಗಳು ಪ್ರಮುಖವಾಗಿ ಏನೇನ್ ಬೆಳೀತಾ ಇದ್ದೀರಿ ಸರ್? ಪ್ರಮುಖವಾಗಿ ನಾವು ದಾಳಂಬ್ರಿ ಮತ್ತು ಪಪ್ಪಾಯಿ ಬೆಳೆಯ ಪ್ರಮುಖವಾಗಿ ಬೆಳೀತಿದ್ವಿ ಸರ್. ಈಗ ನಾವು 10-12 ವರ್ಷ ಆಯ್ತು ಸರ್ ಆ ಬೆಳೆ ಮಾಡಕ. ಆ ಒಂದು ಬೆಳೆಲಿಂತ ಒಳ್ಳೆ ನಮ್ಗ ಅನುಕೂಲ ಆಗಿ ಅದೇ ನಮ್ಗ ಪ್ರಮುಖವಾಗಿ ಬೆಳೆ ಅಂತ ನಾವು ಭಾವಿಸ್ಕೊಂಡ್ ಬಂದಿದ್ವಿ ಸರ್. ಅದ್ರಲ್ಲಿಂತ ಒಳ್ಳೆ ಒಂದು ಲಾಭ ಮತ್ತು ಇಳುವರಿನ ಚೆನ್ನಾಗಿ ತೆಗೆದ್ವಿ ಸರ್. ಮತ್ತೆ ಅದ್ ನಮ್ಗೆ ಯಾವ್ದೇ ರೀತಿಯಿಂದ ಅನುಕೂಲ ರೀತಿಯಲ್ಲಿ ಬೆಳೆ ಆಗಿದೆ ಸರ್. 12 ವರ್ಷದಿಂದ ತಾವು ದಾಳಿಂಬೆಯನ್ನ ಬೆಳೀತಾ ಇದ್ದೀರಿ, ಹೇಗೆ ನಿಮಗೆ ಇದರಲ್ಲಿ ಯಾವಾಗಾದ್ರೂ 1 ವರ್ಷ ಆದ್ರೂ ದಾಳಿಂಬೆ ಫೇಲ್ ಆದದ್ದು ಸರ್? ನಮ್ಗೆ 12 ವರ್ಷ ಆದ್ರನ್ನ ಯಾವಾಗ್ಲೂ ಫೇಲ್ ಅಂತಿರ್ಕು ಪಪ್ಪಾಯಿ ಮತ್ತೆ ದಾಳಿಂಬೆ ಫೇಲ್ ಆಗಿಲ್ಲ ಸರ್. ಒಳ್ಳೆ ಅದಕ್ಕ ನಾವು ಚೆನ್ನಾಗಿ ಮಾಡಿವ್ರಿ, ಅದ್ ಮಾಡಿದ ಪ್ರಕಾರನೇ ನಮ್ಗೆ ಅನುಕೂಲ ಆಗಿ ಅಂತಾನೆ ಬಂದ ಸರ್. ನೀವು ಹೊಸದಾಗಿ ದಾಳಿಂಬೆಯನ್ನ ಪ್ರಾರಂಭ ಮಾಡುವ ಹೊತ್ತಿನಾಗ ಎಷ್ಟ್ ಎಕರೆದಿಂದ ಪ್ರಾರಂಭ ಮಾಡಿದ್ರಿ ಸರ್? ನಾನ್ ಫಸ್ಟ್ ಮಾಡಿದ್ದು 6 ಎಕರೆ ಸರ್. ನಮ್ಮ ಬೀಗರೂರ ಎತ್ತಗಲ್ ಸರ್, ಇವಾಗ ಮಸ್ಕಿ ತಾಲೂಕು ಎತ್ತಗಲ್ ಗ್ರಾಮದಾಗ 6 ಎಕರೆ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ ಸರ್. ನಿಮ್ಮ ವಿಚಾರದಲ್ಲಿ ದಾಳಿಂಬೆ ಬೇಸಾಯವನ್ನ ಮಾಡುವಂತ ರೈತರಿಗೆ ಭೂಮಿ ಎಂತ ಭೂಮಿ ಇದ್ರೆ ಒಳ್ಳೆ ಒಂದು ದಾಳಿಂಬೆ ಬೆಳೆಯನ್ನ ಪಡಿಬಹುದು, ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತಿ ರೈತರಿಗೆ ಸರ್? ಪಪ್ಪಾಯಿ ಈಗ ಕಪ್ಪು ಭೂಮಿ ಒಳ್ಳೆ ಚೆನ್ನಾಗಿದ್ದಂತ ಫಲವತ್ತಾದ ಭೂಮಿ ಇದ್ರೆ ಪಪ್ಪಾಯಿ ಬೆಳಿಬಹುದು ಸರ್. ದಾಳಿಂಬ್ರಿನೂ ಅದ್ರಾಗ ಬೆಳಿಬಹುದು. ದಾಳಿಂಬ್ರಿ ಬೆಳಿಗ್ಗೆ ಎಂತದಂದ್ರೆ ಕೆಂಪು ಭೂಮಿ ಇದ್ದದ್ದು ಒಳ್ಳೇದಾಗುತ್ತೆ ಸರ್. ಕೆಂಪು ಭೂಮಿ ಮಾಡ್ತಾ ಇರೋ ಭೂಮಿ ಕೆಂಪು ಭೂಮಿನ? ಕೆಂಪು ಭೂಮಿ ಇದಾವ್ರಿ. ವಾತಾವರಣ ಇಂಪಾರ್ಟೆಂಟ್ ಸರ್ ನಮ್ಗ. ಈಗ ಮಳಿಗಾಲ ಏನಾದ್ರ ಸ್ವಲ್ಪ ಅಸ್ವಸ್ಥ ಆಯ್ತಪ್ಪ ಅಂದ್ರ ಕಪ್ಪು ಭೂಮಿಗೆ ಬೆಳಿಬಹುದು ಸರ್. ಏನ್ ತೊಂದ್ರೆ ಇಲ್ರಿ, ಅದ್ ಮಾಡ್ತಕ್ಕಂತ ಆದ್ರೆ ಅದೇ ನೀಟ್ ಆಗಿ ನಾವ್ ಮಾಡಿದೀವಪ್ಪ ಅಂದ್ರೆ ಬೆಳಿಬೋದ್ರಿ. ಮಳೆ ಹಚ್ಚಿ ಹೆಚ್ಚಾಯ್ತಿ, ಆಮೇಲೆ ಏನಾದ್ರ ನೀರ್ ಹರಿಸಿತ್ತು, ಅದ್ ಕಪ್ಪು ಭೂಮಿ ಇತ್ತಪ್ಪ ಅಂತಂದ್ರ ಕಾಪ್ ಹಿಡಿಯಕ ಆಗದಲ್ ಸರ್. ಇದೇ ಏನಾದ್ರೂ ಒಣ ಬೇಸಾಯ ಕೆಂಪು ಭೂಮಿ ಆದ್ರೆ ಏನ ಫ್ರೀ ಎಷ್ಟು ಮಳಿ ಬಂದ್ರೂ ತಡ್ಕಂತದ್ರೆ, ಹಂಗಾಗಿ ನಾವು ಅದನ್ನ ಕಾಪ್ ಒಳ್ಳೆ ರೀತಿಯಲ್ಲಿ ಇದನ್ ಮಾಡ್ಬೋದು ಸರ್. ಈಗ ನೋಡ್ರಿ, 12 ಎಕರೆ ದಾಳಿಂಬೆ ಬೇಸಾಯ ಮಾಡೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕೆಲ್ಲ ಸಾಕಷ್ಟು ಒಂದು ಜನ ಬೇಕಾಗತ್ತೆ, ಕೂಲಿ ಆಳುಗಳು ಬೇಕಾಗ್ತವೆ, ಜೊತೆಗೆ ಕೆಲವೊಂದು ಎಲ್ಲ ಒಂದು ಸೌಲಭ್ಯಗಳು ಬೇಕಾಗ್ತವೆ. ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಮನೆಯಲ್ಲಿ ಎಷ್ಟ್ ಜನ ಇದೀರಿ ದುಡಿಯೋರು, ಅಥವಾ ಹೇಗೆ ಲೇಬರ್ ಮುಖಾಂತರ ಮ್ಯಾನೇಜ್ ಮಾಡ್ತಾ ಇದ್ರಿ ಹೇಗೆ? ನಾವು 4 ಮಂದಿ ಅಣ್ಕೊಂಡ್ಬಿಡ್ತಾರ. 4 ಮಂದಿಯಾಗ ಮತ್ತೆ ನಮ್ಮ ಮನದರ ಮಕ್ಕಳು 4 ಮಂದಿ ಇದಾರೆ, ಲೇಬರ್ ರೀ. ಒಂದಾಗೆಲ್ಲ ಹೆಣ್ಮಗಳು ಗಂಡ್ಮಕ್ಳು ಇಬ್ರು ತೋಟದಾಗ ಇರ್ತಾರೆ. ಆಮೇಲೆ ಬೇರೆ ಕಡೆಯಿಂದ ಗಾಡಿ ಮುಖಾಂತರ ಲೇಬರ್ ತರ್ತಾರೆ, ಅಲ್ಲೇ ಲೋಕಲ್ ಸಿಕ್ಕರೆ ಲೋಕಲ್ ಇದ್ ಮಾಡ್ತಾರೆ. ಕಂಟಿನ್ಯೂ ಏನಿಲ್ಲ ಅಂದ್ರೆ ಎಲ್ಲಾ ಹೊಲ ಅಂತಂದ್ರೆ ನಮ್ಗೆ 100-200 ಲೇಬರ್ ಇರ್ತಾರೆ ಕಂಟಿನ್ಯೂ. ದಿವಸ 200 ಲೇಬರ್ ಇರ್ತಾರೆ? ಇರ್ತಾರೆ ಸರ್, ಇರ್ತಾರೆ, ಖಂಡಿತ ಇರ್ತಾರೆ ಸರ್. ಅದಕ್ಕೆ ಹೆಚ್ಚಿನ ಪ್ರಮಾಣ ಇರ್ತಾರೆ ಸರ್. ಇರ್ತಾರೆ ಅಂದ್ರೆ ನಿಮಗೆ ಪ್ರತಿ ಎವರೇಜ್ ಆಗಿ ಒಂದ್ 200 ಜನ ಪ್ರತಿನಿತ್ಯ ಇರ್ತಾರೆ ಲೇಬರ್ಸ್ ಎಲ್ಲ ನಿಮ್ಗೆ? ಇರ್ತಾರೆ ಸರ್, ಖಂಡಿತ ಇರ್ತಾರೆ ಸರ್. ಈಗ 120-130 ಎಕರೆ ಇರ್ತಾರೆ. ಈಗ ನಿಮ್ದು ಟೋಟಲ್? ಟೋಟಲ್ ಸರ್ ಅಷ್ಟು ದಾಳಿಂಬೆ ಮಾಡಿರಿ, 30 ಎಕರೆ ಪಪ್ಪಾಯ ಐತ್ರಿ, ಉಳಿಕೆದ್ದು ದಾಳಿಂಬೆ ಐತೆ ಸರ್. ಅಷ್ಟು ಎಲ್ಲ ನೀರಿಂದ ಅನುಕೂಲತೆ ಮತ್ತೆ ಹೇಗೆ ನಿಮ್ದೆಲ್ಲ ಲೀಸ್ ಮಾಡ್ಕೊಂಡಿರಾ ಅಥವಾ ನಿಮ್ ಸ್ವಂತ ಭೂಮಿ ಎಲ್ಲ? ಸ್ವಂತ ಭೂಮಿ ಸರ್, ನಮ್ದು ಸ್ವಂತ ಲೆಕ್ಕ 40 ಎಕರೆ ಐತ್ರಿ, ಉಳಿಕೆದ್ದು ಲೀಸ್ ಐತ್ರಿ. ನೀರಿಂದ ಅನುಕೂಲ ನಾವು ಮಾಡ್ಕೊಂಡಿವಿ ಸರ್. ಏನ್ ಬೋರ್ ಗೀರ್ ಹಾಕ್ಸಿರಲ್ಲ? ಬೋರ್ ಹಾಕ್ತಿವಿ ಸರ್, ಎಲ್ಲ ಹೊಲದಾಗನು ಬೋರ್ ಇದಾವ್ರಿ, ಬಾವಿ ಇದಾವ್ರಿ. ತೋಟಗಾರಿಕೆ ಇಲಾಖೆಲಿಂತ ನಮ್ಗ್ ಬಾವಿ ಕೆರಿ ಅಂತ ನಮ್ಗ್ ಅನುಕೂಲ ಮಾಡ್ಯಾರ ಸರ್. ತೋಟಗಾರಿಕೆ ಇಲಾಖೆಲಿಂತ ಒಳ್ಳೆ ನಮ್ಗ್ ಸಹಾಯಧನ ಪಡ್ಕೊಂಡಿವಿ ಸರ್. ಹೇಗೆ ತಾವು ಈಗ ನೀರು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿರ ಅಥವಾ ಎಲ್ಲಾ ದಾಳಿಂಬೆ ಬೆಳೆಗೆ ಅಥವಾ ಹರಿ ನೀರ್ ಮಾಡ್ತಾ ಇರ್ತೀರಾ? ಇಲ್ಲ ಸರ್, ಡ್ರಿಪ್ ಸರ್, ಹನಿ ನೀರಾವರಿ ಸರ್. ಹನಿ ನೀರಾವರಿ? ಹೌದು ಸರ್. ಬೇಸಿಗೆ ಇರೋದು ಏನೋ ನೀರಿನ ಸಮಸ್ಯೆ ಆಗದಲ್ಲ ನಿಮಗೆ? ನೀರಿನ ಸಮಸ್ಯೆ ಏನಿಲ್ಲ, ಆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೇಕಂತಾನೆ ಮಾಡ್ಕೇಸೆ ಮಾಡಿರ್ತೇವೆ ಸರ್. ಯಾವುದೇ ಯೋಜನೆ ಮಾಡ್ಬೇಕಾದ್ರೆ ಮುಂದ ಬೇಸಿಗೆ 4 ತಿಂಗಳ ಯಾವ ರೀತಿ ನಾವು ಅನುಕೂಲ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡ್ರೆ ಮುಂದಲ್ ಆಲೋಚನೆ ಮಾಡಿ ಬೆಳೆ ಮಾಡಿದ್ರಿ. ಹಿಂಗಾಗಿ 12 ವರ್ಷ ಬೆಳೆ ಮಾಡಿದ್ರೆ ಯಾವ್ದೇ ರೀತಿಯಿಂದ ಫೇಲ್ ಆಗಿಲ್ಲ ಸರ್. ನೋಡ್ರಿ, 100 ಎಕರೆ ದಾಳಿಂಬೆ ಪಪ್ಪಾಯ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಿರ್ತಾವು. ಯಾವ ಸೀಸನ್ ನಲ್ಲಿ ದಾಳಿಂಬೆಯನ್ನ ಫಲಕ್ಕೆ ಬಿಟ್ರೆ ಒಳ್ಳೇದು? ಯಾವ ಈಗ ನೋಡ್ರಿ ಬೇರೆ ಬೇರೆ ಸೀಸನ್ ನಲ್ಲಿ ಬಿಡ್ತಾರೆ, ನಿಮ್ಮ ಅನುಭವದ ಪ್ರಕಾರ ಯಾವ ಸೀಸನ್ ನಲ್ಲಿ ಅದನ್ನ ಕಾಯಿ ಹಿಡಿಸಿದ್ರೆ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಒಂದು ರೋಗ ರುಜಿನಗಳಿಂದ ಪಾರಾಗ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಸರ್? ನಮ್ಮ ಮನ್ಸಿಗೆ ಇಷ್ಟ ಇರ್ತದಲ್ಲ ಸರ್, ನಾವ್ ಅಂತೀವಿ ಸರ್. ಆದ್ರೆ ಯಾವಾಗ ಅದು ಮಾಲ್ ಇರಲ್ಲ ಆ ಮೂಮೆಂಟ್ ಒಳ್ಳೆ ರೇಟ್ ಇದ್ದೇ ಇರ್ತಾರೆ. ಇಂಪಾರ್ಟೆಂಟ್ ಅದ್ ಮಾಲ್ ಇರ್ಲಾರ್ದ ನಾವ್ ಬೆಳೆಸ್ಬೇಕಂದ್ರೆ ಕಾಪಾಡ್ಸಕ್ ಆಗದಲ್ರಿ. ಈಗ ಸೆಪ್ಟೆಂಬರ್ ಅಥವಾ ಆಗಸ್ಟ್ ತಿಂಗಳಲ್ಲಿ ಬೆಳೆಸ್ಬೋದಂತ ನಾವ್ ಮಾತು ಇರ್ತದ್ರಿ. ಆ ಮೂಮೆಂಟ್ ಬೆಳೆ ನಾಳೆ ಈಗ ಮಾರ್ಚ್ ಫೆಬ್ರವರಿ ಇವಾಗ ಒಳ್ಳೆ ರೇಟ್ ಐತ್ರಿ. ಈ ಮೂಮೆಂಟ್ ಬರ್ಬೇಕಾದ್ರೆ ನಮ್ಗ್ ಸ್ವಲ್ಪ ತೊಂದ್ರೆ ಆಗ್ತಾರ. ಈಗ ಆ ಮೂಮೆಂಟ್ ಏನಿರ್ತ್ರಿ, ಮಳೆಗಾಲ ಇರ್ತ್ರಿ, ಮುಂದೆ ಏನಿರ್ತ್ರಿ, ಚಳಿ ಬರುತ್ತೆ ನವೆಂಬರ್ ಕ ಸೆಟ್ಟಿಂಗ್ ಆಗದಲ್ರಿ. ಈಗ ನಾವ್ ಇಂಪಾರ್ಟೆಂಟ್ ನಮ್ ಮೈಂಡ್ ನಾಗ ಏನಿರ್ತಾರ, ಯಾವಾಗೇ ಬೆಳಿಲಿ ನಾವ್ ಒಳ್ಳೆ ಇಳುವರಿ ತೆಗೆದ್ರೆ ಸಾಕು, ರೇಟ್ ನಮ್ಗೆ ಹೆಚ್ಚು ಕಡಿಮೆ ಸಿಗಲ್ಲಕ್ರಿ. ಇಳುವರಿ ಚೆನ್ನಾಗಿ ತೆಗೆದಪ್ಪ ಅಂತಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅನುಭವ ಸರ್. ಅಂದ್ರೆ ಮುಖ್ಯವಾಗಿ ನಾವು ಇಳುವರಿಯನ್ನ ನಮ್ಮ ಮನಸ್ಸಿನಲ್ಲಿ ಬೇಸಾಯ ಮಾಡ್ಬೇಕು ಸರ್. ಅದು ಕರೆಕ್ಟ್ ಸರ್. ಈಗ ಅದು ಬಿಟ್ಟು ನಾವೇನಾದ್ರ ಈಗ ಪ್ರಕೃತಿಗೆ ಎದುರಾಗಿ ನಾವೇನ ಬೆಳೆಸಕೋದ್ಯಪ್ಪ ಅಂದ್ರೆ ಸಕ್ಸಸ್ ಆಗೋದು ಕಷ್ಟ ಸರ್. ಕಷ್ಟ ಆಗ್ಬಿಡತ್ತ? ಕಷ್ಟ ಆಗುತ್ತೆ. ಅಂದ್ರೆ ನಾವು ಪ್ರಕೃತಿ ಯಾವ ರೀತಿ ನಮಗ ಒಂದು ಬಲವನ್ನು ಕೊಡ್ತದ ಆ ರೀತಿ ನಾವು ಸಾಗಬೇಕು. ಆದ್ರೆ ಅದ್ರ ಜೊತೆಗೆ ನಾವು ಸ್ವಲ್ಪ ಮೇಂಟೈನ್ ಅನ್ನು ಮಾಡ್ಬೇಕ್ರಿ. ಈಗ ಪ್ರಕೃತಿ ಒಳ್ಳೆ ಪ್ರಕೃತಿ ಐತೆಪ್ಪ ಇವತ್ತಿನ ದಿನಮಾನದಲ್ಲಿ. ಈಗ ನಾವು ಜಸ್ಟ್ ಒಂದ್ 2 ತಿಂಗಳ ಆಯ್ತ್ರಿ ಸರ್, ಇಲ್ಲಿ ಅಮೃತ್ಸರ್ ಕಳ್ಸಿ 12 ಎಕರೆ ಬಿಟ್ಟಿವಿ ಸರ್. 12 ಎಕರೆ ಬಿಟ್ಟಿವಿ ಸರ್. ಒಳ್ಳೆ ಅದನ್ನ ನೀಟಾಗಿ ನಮ್ಮ ಜೊತೆಯಲ್ಲಿ ಬಿಟ್ಟಂತ ರೈತರು ಸರಿಯಾಗಿ ಕಾಪಿಡ ಹಿಡ್ದಲ್ರಿ. ಆದ್ರೆ ನಮ್ದು ನೀಟಾಗಿ ಒಂದ್ ಗಿಡಕ್ಕೆ ಏನಿಲ್ಲದ 200-300 ಎಕರೆ 300 ಕಾಪಿಡುತ್ತೆ ಸರ್, 2 ತಿಂಗಳ ಬೆಳೆ ಸರ್. ಅಮರೇಶ್ವರ್, ತಾವು ಯಾವ್ದು ತಳಿಯನ್ನ ಜಾಸ್ತಿ ಹಚ್ಚಿರಿ ದಾಳಿಂಬೆ ಸರ್? ನಮ್ದು ಈಗ ಇದ ಸರ್ ಏನಂತಂದ್ರೆ ಜೈನ್ ಸರ್. ಈಗ ನೋಡ್ರ ಅಲ್ಲಿ ಕೇಸರ್ ಅಂತ ಬರ್ತಾವೆ, ಭಗವಾನ್ ಸರ್, ಭಗವಾನ್ ಬೇರೆ ಬೇರೆ ತಳಿಗಳು ಬರ್ತಾವೆ. ಹೌದ್ ಸರ್, ನಾವ್ ಭಗವಾನ್ ಅಷ್ಟೇ ಇಮ್ಯಾಜಿನ್ ಮಾಡಿ ಸರ್. ಅದನ್ನೇ ಮಾಡಿಲ್ಲ ಸಸಿ ಮತ್ತು ಜೈನ್ ರೀ, ಅದ್ರಲ್ಲಿ ಭಗವಾನ್ ಸರ್. ಹೇಗೆ ಕಾಯದು ಎಲ್ಲ ಚೆನ್ನಾಗಿರುತ್ತಲ್ಲ ನೋಡ್ಲಿಕ್ಕೆ ಕೆಂಪಾಗಿ ಒಳ್ಳೆ ನೀಟಾಗಿ ಇರ್ತಾರೆ. ಅದಕ್ಕೆ ನಾವು ಕವರ್ ಗಿವರ್ ಮೇಂಟೈನ್ ಮಾಡಿ ಜೈನ್ಕ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರ್ತದ್ರಿ. ಇನ್ನೊಂದು ಕೀಪಿಂಗ್ ಕ್ವಾಲಿಟಿ ಇರ್ತದ್ರಿ, ಇದೇನು ಕ್ಯಾಡಿಲ್ಲ ಸರ್, ಕ್ಯಾಡಿಲ್ಕ ಕೀಪಿಂಗ್ ಕ್ವಾಲಿಟಿ ಇರ್ತದ್ರಿ. ಸ್ವಲ್ಪ ರೋಗ ಗಿಡದಲ್ಲಿ ಬರ್ತದ ಅಂತ ಒಂದು ಎಲ್ಲ ರಂಚಿಕ ರೈತರು ಸರ್. ಅದು ನೀವು ಈಗ ಒಂದನೇ ದಾಳಿಂಬೆ ಹಚ್ಚಿದ ಮೇಲೆ ಎಷ್ಟು ವರ್ಷ ಅದು ಸತತವಾಗಿ ಇಳುವರಿ ಬರ್ತದ, ಎಷ್ಟು ವರ್ಷ ಮ್ಯಾನೇಜ್ ಮಾಡಬಹುದು ದಾಳಿಂಬೆಯನ್ನ ಸರ್? ಈಗ ಮ್ಯಾನೇಜ್ ಮಾಡಕತ್ತೀವಿ ಸರ್. 9 ವರ್ಷದ ಬೆಳೆಯಿತ್ರಿ ನಮ್ದು ಅಮೃತ್ಸರ್ ಪ್ಯಾಕ್ಗೆ. ಒಳ್ಳೆ ಚೆನ್ನಾಗಿ ಒಂದ್ ಗಿಡ ಏನಿಲ್ಲ ಅಂದ್ರೆ 50-60-70 ಕೆಜಿ ಹೊರಂತ ಗಿಡಗಳು ಇದಾವ ನೋಡ್ ಸರ್. ಇವಾಗ 60-70 ಕೆಜಿ ಒಂದ್ ಗಿಡಕ್ಕೆ ಈಗ ಹೊರಂತ ಕೆಪಾಸಿಟಿ ಐತೆ ಸರ್. ಇಲ್ಲ ನೋಡ್ರಿ ಅಷ್ಟೆಲ್ಲ 60-70 ಕೆಜಿ ಹೊರತಕ್ಕಂತ ತಾಕತ್ತನ್ನ ಅಥವಾ ಬಿಡ್ತಕ್ಕಂತ ತಾಕತ್ತನ್ನ ಗಿಡಕ್ ಕೊಡ್ಬೇಕಾಗಿತ್ತಂದ್ರೆ ಯಾವ ರೀತಿ ಅದನ್ನ ಪ್ರೂನಿಂಗ್ ಮಾಡ್ಬೇಕು, ಯಾವ ರೀತಿ ಬೆಳೆಸ್ಬೇಕಂತಿರ್ತಾವ? ಹ್ಮ್ ಸರ್, ಈಗ ಅವಕ್ಕೆ ಒಳ್ಳೆ ನಾವ್ ಏನಂದ್ರೆ ಜಾಸ್ತಿ ಏನ್ ಇದಾಕದಲ್ಲ ಸರ್. ಈಗ ಇದು ಸರ್ಕಾರಿ ಗೊಬ್ಬರಕ್ಕೆ ಏನ್ ಇರ್ತದಲ್ರಿ, ಜಾಸ್ತಿ ಬಳಕೆ ಮಾಡದಲ್ರಿ. ತಿಪ್ಪಿ ಗೊಬ್ಬರ ಆಮೇಲೆ ಸೂಕ್ಷ್ಮವಾಗಿ ಮತ್ತೆ ಅವು ರೂಟ್ ಇರ್ತಾವಲ್ಲ ಸರ್, ಹಂಗಾಗಿ ಏನ್ ಪ್ರಮಾಣ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಯಾವ ಟೈಮಿಗೆ ಹಾಕ್ಬೇಕು, ಏನ್ ರೆಸ್ಟ್ ಬಿಡ್ಬೇಕು, 1 ವರ್ಷಕ್ಕೆ ಒಂದೇ ಬೆಳೆ ತೆಗೆದ ಸರ್. ಆಮೇಲೆ ಉಳಿಕೆ ಆದ ದಿನ ರೆಸ್ಟ್ ಬಿಟ್ಟು ಇದ್ ಮಾಡ್ತೇವೆ ಸರ್. ಅಂದ್ರೆ ಈಗ ಗೊಬ್ಬರ ಗಿಬ್ಬರ ಹಾಕೋದು ಮೈಕ್ರೋ ನ್ಯೂಟ್ರಿಯನ್ಸ್ ಎಲ್ಲ ನೀವು ಹೇಗೆ ನಿಮ್ಮ ಒಂದು ನಿಮಗೆಲ್ಲ ಅದು ಇದಾಗ್ಬಿಟ್ಟಿದೆ ಯಾವ್ದು ಕೊಡ್ಬೇಕು ಏನಿಲ್ಲ ಅಂತ ಅಥವಾ ಯಾರು ತಜ್ಞರನ್ನ ಕೇಳಿ ಮಾಡ್ತಿರ್ತಾರೆ ಸರ್? ಬರ್ತಾರ್ರಿ ನಮ್ ಇಂಪಾರ್ಟೆಂಟ್ ಆಗಿ ಶ್ರೀನಿವಾಸ ರಾಜ್ರೆ ಏನ್ ನಾವು ಕ್ರಾಪ್ ಬಿಟ್ಟಾಗ ಅವ್ರು ಬಂದ್ ಹೋಗ್ತಾರೆ ಒಂದು ಟೈಮ್ ಏನ್ ನಮ್ ಬೆಳೆ ಬರ್ಬೇಕಂದ್ರೆ ಮೂರ್ ಅಥವಾ ನಾಲ್ಕು ಸತಿ ಬರ್ತಾರ್ರಿ. ಅದ್ರ ಜೊತೆಗೆ ನಾವು ನಮ್ ತಮ್ಮವರು ನಾವು ಅಣ್ಣರು ಎಲ್ಲರೂ ಕೂಡಿ ಮೇಂಟೈನ್ ಮಾಡ್ಕೊಂತೀವಿ. ಈಗ 12 ವರ್ಷ ನಿಮಗೂ ಅನುಭವ ಆಗ್ಬಿಟ್ಟಿರ್ತ ನೀವೇ ಈಗ ಒಂದು ತಜ್ಞರಿದ್ದಂಗೆನೆ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಸರ್ ಬಂದ್ರಪ್ಪ ಅಂದ್ರೆ ನಮ್ಗೆ ಅನುಕೂಲ ಇರ್ತದ್ರಿ. ಅವ್ರು ಹೊಸ ಹೊಸ ಟೆಕ್ನಾಲಜಿ ಬರ್ತಾವಲ್ಲ ಸರ್ ಈ ವರ್ಷದ ಬಂದಂತ ಇದು ಮತ್ತೆ ಮುಂದೆ ಅದೇ ನಾವು ಅದ ಇದು ಮಾಡಿದ್ವಿಪ್ಪ ಅಂದ್ರೆ ಡಾಕ್ಟರ್ ಅಂತಾರೆ ಅದು ಬೇಡಪ್ಪ ಇದು ಬೇರೆ ಟೆಕ್ನಾಲಜಿ ಬಂದದ ಇದನ್ನ ನೀವು ಉಪಯೋಗ ಮಾಡ್ರಿ ಒಳ್ಳೆ ಇದು ಬರ್ತದ ಅಂತ ಹೇಳ್ತಾರೆ ಸರ್. ಬೇರೆ ಬೇರೆ ಬರ್ತದೆ ಸರ್ ಆದ್ರೆ ಅವ್ರಂದ್ರೆ ಹಂಗಾಗಿ ನಮ್ಗೆ ಸರ್ ಒಳ್ಳೆ ಅನುಕೂಲ ರೀತಿಯಲ್ಲಿ ಅವರು ಬೆಳೆ ಕ್ರಾಪ್ ಕೊಟ್ಟಂಗ ಫೋನ್ಯಾಗ ಆಗ್ಲಿ ಹೇಳ್ತಾರೆ ಒಳ್ಳೆ ಅವ್ರ ಸಲಹೆಲಿಂತನೆ ನಾವು ಮಾಡ್ಕೊಂತ ಬಂದೀವಿ ಸರ್. ಇನ್ನ ಪ್ರಮುಖವಾಗಿ ದಾಳಿಂಬೆ ಒಂದ್ಲೇ ಒಂದು ಹೂ ಬರುತ್ತೆ ಒಳ್ಳೆ ಕಾಯಿ ಬರುತ್ತೆ ಅಂದ್ರೆ ಮಾರಾಟ ಬಹಳ ಮುಖ್ಯ. ಮಾರಾಟದ ವ್ಯವಸ್ಥೆ ಹೇಗ್ ಮಾಡ್ಕೋತಾ ಇದ್ದೀರ ಸರ್? ಮಾರಾಟ ನಾವು ಮಾಡ್ಕೊಂತೀವಿ ಸರ್. ಹೆಂಗಂತಂದ್ರೆ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ ಇರ್ತಾವ ಸರ್, ನಂಬರ್ ಇದಾವ್ರಿ ಎಲ್ಲರಿಗೆ. ನಾವು ಏನ್ ಅದ ಮಾರಾಟದಾಗ ಯಾವುದೇ ರೀತಿಯಿಂದ ಎಡವಲಾರ್ದಂಗ್ ಮಾಡ್ಕೊಂತೀವಿ ಸರ್. ಒಂದಿಷ್ಟು ಮಿಸ್ಟೇಕ್ ಆಗ್ಲಾರ್ದಂಗ್ ಮಾಡಿ ಸರ್. ಹೋದಲ್ಲಿ ದಾಳಿಂಬೆಗೆ ಒಂದ್ ಕೆಜಿಗೆ ಎಷ್ಟ್ ರೇಟ್ ಸಿಕ್ಕರೆ ನಿಮ್ಗೆ ಗಿಟ್ತದ? ಈಗ ನೋಡ್ರಿ ಒಮ್ಮೆ ರೇಟ್ ಡೌನ್ ಆಗತ್ತ, ಒಮ್ಮೆ ರೇಟ್ ಜಾಸ್ತಿ ಇರ್ತದ. ಕನಿಷ್ಠ ದಾಳಿಂಬೆಗೆ ಎಷ್ಟ್ ರೇಟ್ ಇರ್ಬೇಕಂತೀರಿ ಒಂದ್ ಕೆಜಿಗೆ? ಒಂದ್ ಕೆಜಿ ಸರ್ ನಮ್ಗ್ರಿ ಕೂಲ್ ಆಗ್ಯದಪ್ಪ ಅಂತಂದ್ರ 100 ರೂಪಾಯಿ ಇದ್ರೆ ಪರವಾಗಿಲ್ರಿ. ನಮ್ಗ 50 ರೂಪಾಯಿಲಿಂತ ಸಿಕ್ಕರ್ನ ಏನತ್ರ ಗಂಟಿ ಗಂಟ ಆಗಕ್ಕ ಸ್ವಲ್ಪ ಅಲ್ಪ ಸ್ವಲ್ಪ ಏನಾಗ್ತಾರೆ ಖುಷಿ ಇರೋದಲ್ರಿ. 80, 90, 100 ರೂಪಾಯಿ ನಮ್ಗೆ ಅನುಕೂಲ ಆಯ್ತಂದ್ರೆ ಏನಂತ್ರಿ ನಮ್ಗೆ ಆಗತ್ತೆ ಸರ್, ಖಂಡಿತ ಆಗತ್ತೆ ಸರ್. ಒಂದ್ ಗಿಡಕ್ಕೆ ಎವರೇಜ್ ಆಗಿ ನಿಮ್ದು ಇಳುವರಿ ಎಷ್ಟು ಬರ್ತಾ ಇದೆ ಒಂದ್ ಗಿಡಕ್ಕೆ ದಾಳಿಂಬೆ ಸರ್? ಈಗ ಅದು ವಾತಾವರಣ ಮೇಲೆ ಸೆಟ್ಟಿಂಗ್ ಆಯ್ತಂದ್ರೆ ಪಶ್ನೆ ಬೆಳೆ ರೀ, ನಾವ್ ಒಂದೊಂದ್ ಪಶ್ನೆ ಬೆಳೆನೆ ತೆಗ್ದ್ರು ಹೋದ್ ಸತಿ ರೀ 9,500 ಗಿಡದ್ರು ಪಶ್ನೆ ಬೆಳೆ ಬಿಟ್ಟಿದ್ರೆ 250 ಟನ್ ಮಾಲಾಗಿತ್ತು ಸರ್. 250 ಟನ್? ಹೌದ್ ಸರ್. ಅಂದ್ರೆ ಒಳ್ಳೆ ಈಗ ಈಗೆಲ್ಲ ನೋಡ್ರಿ 6 ವರ್ಷ 7 ವರ್ಷದ ತೋಟಗಳು ಹೆಂಗ್ ಬರ್ತಾವ ಒಂದೊಂದ್ ಗಿಡ ಅಂತೀವಲ್ ಸರ್, ಅವನ್ನ ಮೇಂಟೈನ್ ಮಾಡ್ಬೇಕ್ರಿ. ಈಗ ವಿಲ್ಟನ ರೋಗ ಬಾಳ ಕಾಡತ್ ಸರ್. ಹೌದ್, ಬಹಳಷ್ಟು ಈಗ ನೋಡಿದ್ರೆ ದಾಳಿಂಬೆ ತೋಟ ಎಲ್ಲ ಒಣಗಿ ಹೋಗ್ತದ ವಿಲ್ಟ್ ಬಂದು. ವಿಲ್ಟಿಗೆ ನಾವ್ ಪರಿಹಾರಿಲ್ಲ ರೀ. ಈಗೇನ್ ಬ್ಲೈಡ್ಸ್ ಗೆ ನಾವ್ ಏನ್ ಮೇಂಟೈನ್ ಮಾಡ್ಕೊಂತೀವಿ ಸರ್. ದುಂಡಾಣ ರೋಗ ಬಂದ್ರ ಅದೇನ್ ಏನ್ ಮಡ್ಕೋಬೇಕು ಸ್ವಲ್ಪ ರೆಸ್ಟ್ ಇದ್ ಮಾಡ್ಕೊಂಡು ಅವನ್ನ ಇದ್ ಮಾಡ್ಕೊಂಡು ಇದು ವಿಲ್ಟ್ ಬಂತಪ್ಪ ಅಂತಂದ್ರೆ ಏನ್ ಪರಿಹಾರ ಮಾಡಕ್ ಇಲ್ದಂಗ ಐತ್ ಸರ್. ಏನಿಲ್ಲ ಇಲ್ಲ, ಒಂದ್ ಗಿಡದಿಂದ ಮತ್ತೊಂದ್ ಗಿಡಕ್ಕೆ ಹಂಗೆ ಗಿಡ ಒಣಗಿಕೊಂತ ಹೋಗ್ಬಿಡುತ್ತೆ? ಹೋಗುತ್ತೆ ಸರ್, ಹೋಗುತ್ತೆ ಸರ್. ಅದೊಂದೇ ನೋಡ್ತಾರ. ಅದಕ್ಕೆ ಯಾಕೆ ವಿಜ್ಞಾನಿಗಳು ನೀವು ಏನು ಕಂಡಿಡ್ದಿಲ್ವಾ? ನೀವ್ ಏನ್ ಮಾಡಿದ್ರೆ ಸ್ಪ್ರೆಡ್ ಆಗುದು ಕಡಿಮೆ ಆಗತ್ತೆ, ಈಗ ಬಂತಂದ್ರದು ಆಯ್ತು ಎಲ್ಲಾ ಗಿಡಕ್ಕೂ ತಗೊಂಡ್ಬಿಡ್ತಲ್ಲ ಹೇಗಂತದ್? ಈಗ ಹೇಳ್ತಾರ ಸರ್ ಡಾಕ್ಟರ್, ಆಮೇಲೆ ಈಗ ಹಿಂಗೆ ಕೆಲವೊಬ್ರು ಫೋನ್ ಮಾಡಿ ತಿಳ್ಕೊಂಡ್ ಕೇಳ್ಕೊಳ್ತಾರ. ಅದು ಖರ್ಚನೇ ಆಗ್ಯದ ವಿತ್ ಸರ್, ಅದ ಗಿಡ ಉಳಿದಿಲ್ಲ ಸರ್. ಹೇಗೆ ದುಡ್ಡು ಖರ್ಚು ಮಾಡಿದ್ರು ಅದು ಗಿಡ ಉಳಿದೇ ಇಲ್ಲ, ಏನ್ ಮಾಡಿದ್ರು ಉಳಿದಿಲ್ಲ ಸರ್. ಅದಕ್ಕೆ ಅವಾಗವಾಗ ನಾವು ಟ್ರೈ ಮಾಡಿವಿ ಸರ್, ಬಟ್ ಆದ್ರೆ ಗಿಡ ಉಳಿದಿಲ್ಲ ಸರ್. ನಿಮ್ಮಲ್ಲಿ ವಿಲ್ಟ್ ಬಂದು ಬಹಳಷ್ಟು ಗಿಡ ಹಾನಿ ಆಗಿದೆ? ಆಗ ಸರ್, ಒಂದೊಂದಾಗ ಆಗಿದ್ರೆ ಅದು ಭೂಮಿ ಮೇಲೆ ಆಗತ್ತಂತಾರೆ ಡಾಕ್ಟರ್ ಏನಂತಾರೆ ಸರ್. ಮೊದ್ಲು ಏನಾದ್ರೆ ಭೂಮಿ ಸ್ವಲ್ಪ ಸೊಯ್ಲಿ ಭೂಮಿ ಇತ್ತು, ಆಮೇಲೆ ಏನ ಗಿಡ ಗಂಟಿ ಕಿತ್ತಿ ಕೇಸ್ ನಾವು ಮಾಡಿರ್ತೀವಲ್ ಸರ್, ಬ್ಯಾಕ್ಟರ್ ನಾಶಕ ಲಿಂತ ವಿಲ್ಟ್ ಬರೋ ಸಂಭವ ಐತಂತ ಡಾಕ್ಟರ್ ಹೇಳ್ತಾರೆ ಸರ್. ಮತ್ತೆ ನೀರು ಜಾಸ್ತಿ ಏನಾದ್ರು ನಿಂತಪ್ಪ ಅಂದ್ರೆ ಬರ್ತದ ಅಂತ ಹೇಳ್ತಾರ? ನೀರು ನಿಂತರು ಬರ್ತದೆ ಸರ್. ಒಂದೊಂದು ಭೂಮಿ ನೀರು ನಿಂತರು ಬಂದಿರ ಸರ್. ನಮ್ದು ಇಲ್ಲಿ ಅಮೃತಸರ್ ಕಾಯ್ತರೆ ಒಂದು ಮೊಮೆಂಟ್ ಅತಿ ಮಳೆಗಾಲ ಹೆಚ್ಚಾಗಿ ಭೂಮಿ ಏನಾದಂದ್ರೆ ಸರ್ 4 ಅಡಿ ಐತ್ರಿ ಡೌನ್, ಟಂಕ್ ಮಟ್ಟ ನೀರಿತ್ತು. ನಾನು ನಾನೇ ಸ್ವತಃ ಒಂದಕ್ಕೆ ಹೋದಾಗ ಒಂದು ಮಣಕಲ್ ಮಟ್ಟ ಅಥವಾ ಟಂಕ್ ಮಟ್ಟ ನೀರ್ ನಿಂತಿದ್ರಿ. ಆದ್ರೆ ಒಂದ್ ಗಿಡ ಹೋಗಿಲ್ಲ ಸರ್ ಇನ್ನು ಮಟ್ಟ. ಆದ್ರೆ ಆ ಒಂದಾಗ ಒಂದ್ 50 ಗಿಡ ಹೋಗಿಲ್ಲ ಸರ್. ಅಂದ್ರೆ ಭೂಮಿ ಗುಣಮಟ್ಟ ಭೂಮಿಯಲ್ಲಿ ಇರ್ತಕ್ಕಂಥ ಭೂಮಿ ಮೇಲೆ ಹೋಗುತ್ತೆ ಸರ್. ಭೂಮಿ ಮೇಲೆ ಹೋಗತ್ತ. ಈಗ ನಿನ್ನೊಂದು ಭೂಮಿ ಐತ್ ಸರ್, ಅಗ್ದಿ ಹೈಟ್ ಆದ ಭೂಮಿ ರೀ, ಒಳ್ಳೆ ಗಟ್ಟಿ ಮುಟ್ಟಾದ ಭೂಮಿ ರೀ. ಬೀಟ್ ಬಂದ್ ಎಣ್ಣೆ ವರ್ಷದಾಗ ಎಲ್ಲ ಗಿಡ ಹೋಗಿವ್ ಸರ್. ಈ ದಾಳಂಬ್ರಿಗೆ ಸಾಮಾನ್ಯವಾಗಿ ಸಿಂಪರಣೆ ಮಾಡೋದು ಎಲ್ಲ ಈಗ ಹೂ ಪ್ರಾರಂಭ ಆದ್ಮೇಲೆ ಹೇಗೆ ಪ್ರತಿ ವಾರನು ವಾರಕ್ಕೊಂದ್ಸಲನು ಹಂಗೆ ಸಿಂಪರಣೆ ಮಾಡ್ಬೇಕಾ? ಎಷ್ಟ್ ವಾರದಲ್ಲಿ ಎಷ್ಟ್ಸಲ ಸಿಂಪರಣೆ ಆಗತ್ತೆ ಔಷಧ ಸರ್? ವಾರದಾಗ 3 ಸತಿ 3 ದಿನಕ್ಕೊಮ್ಮೆ ನಮ್ಗೆ ಸ್ಪ್ರೇ ಮಾಡಕ್ ಹೇಳ್ತಾರ ಡಾಕ್ಟ್ರೆ. 3 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಕರೆಕ್ಟ್ ಆಗಿ ತ್ರಿಪ್ತಿ ಇದೆಲ್ಲ ಇದ್ ಮಾಡ್ಬಾರ್ದಲ್ರಿ. ಇದ ಮಳೆಗಾಲಕ್ಕ ಈ ಬೇಸಿಗೆಗಾಲಕ್ಕ ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ ನಡೀತಾರೆ. ಏನ ತ್ರಿಪ್ಸ್ ಬಂದ್ರೆ ಮಾಡ್ತವ್ರೆ, ತ್ರಿಪ್ಸ್ ಏನೇನು ಇರ್ಲಪ್ಪ ಅಂತಂದ್ರೆ ಒಂದು 6 ದಿನ ಹಿಂಗ ಇದ್ ಮಾಡ್ತಾನೆ ಸರ್. ಅಂದ್ರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅದೇ ಎಣ್ಣೆ ಹೊಡಿತಾ ಇರ್ಬೇಕು. ಹೊಡಿತೀವಿ ಸರ್, ಖಂಡಿತ ಹೊಡಿತೀವಿ ಸರ್. ಅಲ್ಲ ಏನು ಈಗ ಮೈಕ್ರೋ ನ್ಯೂಟ್ರಿಯನ್ಸ್ ಅಥವಾ ಈ ಆಹಾರವನ್ನ ಬೇಕಲ್ಲ, ಅದಕ್ಕೆ ಆಹಾರ ಕೊಡ್ಬೇಕಲ್ಲ ಗಿಡಕ್ಕೆ ಚೆನ್ನಾಗಿ ಕಾಯಿ ಉಬ್ಬೇಕಂತಂದ್ರೆ ಏನೇನ್ ಹಾಕ್ತೀರಿ ಸರ್? ಹೆಚ್ಚಿನ ಪ್ರಮಾಣ ನಾವು ಈಗ ಅದನ್ನ ಹಾಕಿ ಕೇಸಿ ಒಂದು ಟೈಮ್ ಹಿಂಗೆ ರೀ ನಮಗೂ ಮಾಹಿತಿ ಇರ್ಲಾರ್ದಾಗ ಹೆಚ್ಚಿನ ಪ್ರಮಾಣ ಯಾರ ಕಂಪನಿದೇ ತರಿಸ್ಬೇಕಪ್ಪ ರೂಟ್ ಸುಡಲ್ಲ ಅನ್ನೋದೊಂದು ಮನೋಭಾವನೆ ನಮ್ಗಿತ್ರಿ. ಅದನ್ನ ಯೂಸ್ ಮಾಡಿದ್ರಿ ಜಾಸ್ತಿ ಯೂಸ್ ಮಾಡೋದ್ರಲ್ಲಿಂತ ಅದೇನು ಒಬ್ಬ ಸಂಭವ ಇಲ್ಲ ಸರ್ ಲಿಮಿಟ್ ಆಗಿ ನಾವ್ ಇದ್ ಮಾಡ್ತೇವೆ ಸರ್. ಏನಂತಂದ್ರೆ ಈಗ ನಮ್ಮ ಒಂದು ಓಸ್ ಇದೆ ಸರ್ ಅದೇ ಅಂಬರೀಶ್ ಪ್ರಕಾಶ್ ಹತ್ರ ಎರಡು ಒಳಗೆ ಅವ್ರೆ ಯಥಾಸ್ಥಿತಿ ಕಾಮನ್ ಆಗಿ ಹೂವು ಬಂತು ಸರ್ ಅದಕ್ಕೇನು ಗೊಬ್ಬರ ಇಲ್ಲ ಕಟಿಂಗ್ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಮಾಡಿಲ್ಲ ಯಥಾಸ್ಥಿತಿ ಅದ ನಾವೇನು ಮಾಡ್ಲಾರ್ದನ್ನೇ ಕರೆಕ್ಟ್ ಆಗಿ ಗೊಬ್ಬರ ಇಡ್ಲಾರ್ದನ್ನೆ ಎಣ್ಣೆ ಸ್ಪ್ರೇ ಮಾಡಲ್ಲ ಆದ್ರೆ ಚಿಪ್ಸ್ ಬಂದಿತ್ತೆ ಸೈಜ್ ಏನ್ ಬಂದಿತ್ತು ಅಂದ್ರೆ 600 700 800 ತನ ಬಂದಿತ್ತು ಸರ್ ನೋಡಿ ನ್ಯಾಚುರಲ್ ಆಗ್ಯದ ಹೌದು ಸರ್ ಏನು ಮಾಡಿಲ್ಲ ಸರ್ ಎರಡನೇ ತಿಂಗಳಿಂದ ಸ್ಪ್ರೇ ಮಾಡ್ಕೊಂತ ಬಂದಿವ್ರಿ ಮತ್ತೆ ಗೊಬ್ಬರ ಚಿಪ್ಪಿ ಗೊಬ್ಬರ ಇಟ್ಟಲ್ರಿ ಸರ್ಕಾರಿ ಇದು ಡಿ ಎ ಪಿ ಏನು ಇದು ಮಾಡಲ್ರಿ ಲಾಸ್ಟ್ ಲಾಸ್ಟ್ ಇದ್ ಮಾಡಿದ್ರಿ ಸೈಜ್ ಹಿಂಗ ಅನುಕೂಲ ಆಯ್ತ್ರಿ ಹಂಗಾಗಿ ನಾವು ಯಾವ ರೀತಿಯಲ್ಲಿ ಅದನ್ನ ಇದು ಮಾಡ್ಬೇಕಪ್ಪ ಇದು ಏನ್ ಮಾಡ್ಲಾರ್ದನ್ನ ಈ ರೀತಿ ಬಂದದ ಇಳುವರಿನೇ ಚೆನ್ನಾಗಿ ಬಂತ್ರಿ. ನಾವು ಒಂದು ಟೈಮ್ ಅದು ನಾಲ್ಕನೇ ಬೆಳೆ ರೀ ಪ್ರತಿಷ್ಠೆ ಕಟಿಂಗ್ ಮಾಡಿಸಿ ಎಲ್ಲಾ ರೀತಿಯಿಂದ ಎಣ್ಣೆ ಸ್ಪ್ರೇ ಮಾಡಿದ್ರೆ 40 ಟನ್ ತನಕ ಬರ್ತದ ಸರ್ ಓಸತಿ ಏನ್ ಇರ್ಲಾರ್ದನ್ನ 70-80 ಟನ್ ಮಾಲ್ ಬಂತು ಸರ್. ಅಂದ್ರೆ ಎಷ್ಟು 70-80 ಅಂದ್ರೆ ಎಷ್ಟು ಕ್ಷೇತ್ರ ಎಷ್ಟು ಎಷ್ಟು ಎಕರೆ ಅದು? ಅದು 4,200 ಗಿಡ ಇದೆ ಸರ್ 10 ಎಕರೆ 11 ಎಕರೆ ಭೂಮಿ ಸರ್ 11 ಎಕರೆ ಭೂಮಿ 40 ಟನ್ ಅಂತ ನಿಮ್ಗೆ 10 ಟನ್ ಬಂತು ಒಂದ್ ಎಕರೆ ಹೆಚ್ಚು ಕಡಿಮೆ 8-9 ಟನ್ ಬರ್ತದ ಸರ್ ಬರ್ತದ ಸರ್. ಈಗ ಇದು ಅಮೃತ ಸುರ್ಕಾಶಿಂದ ಏನಿವಲ್ ಸರ್ ಕಾಶಿನ ಎಷ್ಟಂದ್ರೆ 11 ಎಕರೆ ಭೂಮಿ ಆದ್ರೆ ಫಸ್ಟ್ ಗೆ ಇರೋದು 6,200 ಗಿಡ ಹಚ್ಚಿದ್ರು ನಾವು ಅದು 6,200 ಫಸ್ಟ್ ಗೆ ಪುರಪ್ರಥಮವಾಗಿ 140 ಟನ್ ಫಸ್ಟ್ ಗೆ ಬಂದಿತ್ರಿ. ಆಮೇಲೆ ಈಗ ವಿಲ್ಟ್ ಬಂದು ಗಿಡ ಹೋಗ್ಯಾವಪ್ಪ ಅಂದ್ರನ ಗಿಡ ಬಹಳ ಈ 9 ವರ್ಷದ ಗಿಡ ಇದೆ ಸರ್ ಅನುಕೂಲ ಆಗಿದ್ರೆ 40-50 ಕೆಜಿ ತನ ಒಂದೊಂದು ಗಿಡಕ್ಕೆ ಬಂದ ಸರ್. ಈಗ ಮಾರಾಟ ನಿಮ್ದಲ್ಲಿ ತೋಟದಲ್ಲಿ ಮಾರಾಟ ಆಗತ್ತ ಹಣ್ಣು ಅಥವಾ ನೀವೇ ಸ್ವಂತ ಮಾರ್ಕೆಟ್ ತಗೊಂಡೋಗಿ ಮಾರಾಟ ಮಾಡ್ತೀರಿ? ಮಾರ್ಕೆಟ್ ಯಂತ್ರಕ್ಕೆ ಒಯ್ಯಲ್ಲ ಸರ್ ಸ್ವತಃ ನಮ್ಮ ಹೊಲದಲ್ಲೇನೆ ಇದು ಮಾಡ್ತಾರೆ. ಅತಿ ಹೆಚ್ಚು ಓಸಕ್ಕೆ ಏನಾಗ್ತದೆ ಎಲ್ಲಾ ಬೆಳೆನೂ ಒಂದೇ ಟೈಮ್ಗೆ ಬಿಟ್ಟಿದ್ವಿ ಸರ್ ಒಂದೇ ಟೈಮ್ಗೆ ಬಿಟ್ಟಿದ್ರೆ ಹಂಗೇನ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂದ್ರೆ ಹೈದರಾಬಾದ್ ಅದು ಸ್ವಲ್ಪ ಅಲ್ಪ ಸ್ವಲ್ಪ ಒಂದು 10 ಪೈಸೆ ಭಾಗ ಕಳಿಸಿಲ್ರಿ ಎಲ್ಲ ಇಲ್ಲೇ ಒಂದಲ್ಲೇನೆ ಸೇಲ್ ಮಾಡ್ತೀವಿ ಸರ್. 99% ಇಲ್ಲೇ ಬಂದು ತೂಕ ಮಾಡ್ಕೊಂಡು ಹೋಗ್ಬಿಡ್ತಾರ ಅವ್ರೇ. ಹೌದು ಸರ್ ಇಲ್ಲೇ ತೂಕ ರೀ ಇಲ್ಲೇ ಕ್ಯಾಪ್. ಈಗ ನೋಡಿ ಲಿಂಗಸೂರ್ ಭಾಗದಲ್ಲಿ ದಾಳಿಂಬೆ ಖರೀದಿದಾರರು ರೈತರಿಗೆ ಮೋಸವನ್ನ ಮಾಡ್ತಾರಂತಕ್ಕಂಥದ್ದು ಅಲ್ಲಲ್ಲೇ ಸುದ್ದಿಯನ್ನ ಕೇಳಿದ್ವಿ ನಾವು. ಹೇಗೆ ರೈತರು ಎಲ್ಲ ರೊಕ್ಕ ಕೊಡೋದಿಲ್ಲ ರೈತರಿಗೆ ಹಾಗೆ ಒಯ್ತಾರೆ ಪಾಪ ಮುಗ್ಧ ರೈತರು ನಿಮ್ ಬಲಿ ಆಗ್ತಾ ಇದಾರೆ ಅಂತಕ್ಕಂತ ವಿಚಾರ ನಿಮ್ಗೆ ಯಾವ ರೀತಿ ಅನುಭವ ಆಗಿದೆ ಅದು? ಸರ್ ಮೋಸ ಮಾಡೋರು ಮಾಡ್ತಾರ ಸರ್ ಇಲ್ಲ ನಂಗೆ ಸರ್ ಆದ್ರೆ ನಾವು ಖಂಡಿತ ಅವ್ರು ಒಂದು ದಿನ ಆಗಲ್ದಕ್ಕ ನಮ್ಗೂ ಮೋಸ ಆಗಿದ್ರಿ ಎರಡ್ ಮೂರ್ ಸಕ್ಕರೆ ಆಗ ಸರ್. ಆದ್ರೆ ಇವಾಗ ಏನ್ ಇವೆಲ್ಲ ಮೋಸದಿಂದ ನಾವೇನು ಒಳಗಾಗಿವಲ್ರೆ ಈಗ ಏನ್ ಮಾಡ್ತೀವ್ರಿ ಗೇಟ್ ಕೀಲಿ ಅವೆಲ್ಲಷ್ಟು ನೀಟ್ ಆಗಿ ನಮ್ದು ಕಾಟ ಹಾಕಿ ಅಂತ ಹೇಳ್ತಾರೆ ಆ ಅಮೌಂಟ್ ಆಗುತ್ತಾನೆ ಗೇಟ್ ಕೀಲಿ ತೆರೀದಿಲ್ರಿ. ಓ ಅಂದ್ರೆ ಲಾರಿ ಹೊರಗೆ ಹೋಗ್ಬೇಕು ರೊಕ್ಕ ಹಾಕಿದ್ಮೇಲೆ ಹೊರಗೆ ಹೋಗ್ಬೇಕು ರೊಕ್ಕ ಅದು 2 ದಿನ ಆಗಲ್ದಕ್ರಿ ದುಡ್ಡು ಹಾಕಿ ನಾವು ಹೊರಗೆ ಬಿಡ್ಬೇಕ್ರಿ ಯಾಕಂದ್ರೆ ನಮ್ಗೆ ಈಗಾಗಲೇ ಒಂದು 20 ಲಕ್ಷ ತನ ಲಾಸ್ ಆಗ್ಬಿಟ್ಟದ್ರಿ ಏನ್ ಮಾಡಕ್ಕಿಲ್ರಿ ಅದ ಹ್ಮ್ರೀ. ಇವಾಗ ಏನಿದ್ರನ್ನ ಅವ್ರ ಫೋನ್ ಪೇ ಅದೇನು ನಮ್ಗೆ ಅಕೌಂಟ್ಗೆ ಹಾಕೋದಲ್ರಿ ಕ್ಯಾಶ್ ಕೊಡೋದಲ್ರಿ ಕೊಟ್ಟ ಮೇಲೆ ನೆಕ್ಸ್ಟ್ ಹೊರಗೆ ಗಾಡಿ ಸರ್. ಅದು ಒಳ್ಳೆ ವಿಚಾರ ಅದು ಯಾಕಂದ್ರೆ ನಾಳೆ ಹೋದ್ಮೇಲೆ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ರೈತರು ಮಾಡಿದ ಕಷ್ಟ ಎಲ್ಲ ಪಾಪ ಕಷ್ಟಪಟ್ಟು ಮಾಡಿರ್ತಾರೆ ಎಲ್ಲ ತೊಂದ್ರೆ ಅಲ್ವಾ ಕಷ್ಟ ಸರ್ ಕೊಡದಲ್ ಸರ್ ಒಬ್ಬೊಬ್ರು ಆ ರೀತಿಯಲ್ಲಿ ಬಹಳ ಮಂದಿಗೆ ಅನ್ಯಾಯ ಆಗ ಸರ್. ಹೌದೌದು ಹೇಗೆ ಅಮರೇಶ್ ಅವರೇ ದಾಳಿಂಬೆ ಬೇಸಾಯ ಪ್ರಾರಂಭ ಮಾಡಿದ್ಮೇಲೆ ತಮ್ಮ ಒಂದು ಬದುಕು ಯಾವ ರೀತಿ ಸುಂದರವಾಗಿದೆ ಸರ್? ನಾವಂತೀನಲ್ರಿ ಅದರಲ್ಲಿ ನೆಮ್ಮದಿರಿ. ಯಾ ಈಗ ನಾನು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತೇನೆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯದರ್ಶಿ ಅಂದ್ರೆ ಆ ನೌಕರಿನ ನಮ್ದು ಬಿಡ್ಬೇಕಪ್ಪ ಅಂತ ಒಂದು ದಾರಿಯಲ್ಲಿ ನಮ್ ತಮ್ದವ್ರ ಅವ್ರ ಹಿಂಗೆ ಒತ್ತಡ ಇರ್ತದ್ರೆ ಆದ್ರೆ ಅದ್ರಲ್ಲಿಂತೇನೆ ನಾವು ಇದ್ ಮಾಡ್ತೇವಪ್ಪ. ಈಗ ಇದ್ರಾಗ ನಮ್ಗೆ ನೆಮ್ಮದಿ ಆಗಲ್ಲಪ್ಪ ನೆಮ್ಮದಿಲಿಂತ ಜೀವನ ಮಾಡ್ಕೊಂಡು ಹೋಗಮ್ಮ. ಪ್ರತಿ ಸತ್ಯ ಮತ್ತೆ ಏನಿಲ್ಲ ಅಂದ್ರೆ ನಮ್ದು ಒಂದು 500 ಟನ್ ದಾಳಂಬ್ರಿ ಬೆಳೆ ಆಗಿತ್ತು ಸರ್. ಹೌದ್ ಸರ್ ಈ ಸತಿ ಆದ್ರೆ 500 ಟನ್ ದಾಳಂಬ್ರಿ ಆಗಿದ್ರೆ ಒಂದು 30 ಎಕರೆದೊಳಗೆ 1,000 ಟನ್ ಪಪ್ಪಾಯಿ ವ್ಯಾಪಾರ ಆಗಿದೆ ಸರ್. ಹೇಗೆ ನಿಮ್ಗೆ ದಾಳಿಂಬೆದ ರೇಟ್ ಹೆಂಗ್ ಸಿಗ್ತದೆ? ಹೋದ ಈ ವರ್ಷ ಎಲ್ಲ ಹೆಂಗಿದೆ ಹೋದ ವರ್ಷ ಎಲ್ಲ ಹೆಂಗ್ ಸಿಕ್ತು ರೇಟ್ ಕೆಜಿಗೆ ಟನ್ಗೆ? ಎವರೇಜ್ 100 ರೂಪಾಯಿ ಸಿಕ್ಕಿರ್ತಾರೆ. ಎವರೇಜ್ 100 ರೂಪಾಯಿ ಅಂದ್ರೆ 10,000 ರೂಪಾಯಿ ಒಂದ್ ಟನ್. 1,00,000 ರೂಪಾಯಿ ಆಗುತ್ತೆ. 1,00,000 ರೂಪಾಯಿ ಒಂದ್ ಟನ್ 100 ರೂಪಾಯಿ ಅಂದ್ರೆ ಹೌದ್ ಸರ್. ಮತ್ ಇದರಿಂದ ತಾವು ಹೊಸ ವರ್ಷ ಭೂಮಿ ತಗೋತಾ ಇರ್ತೀರಿ? ತಗೊಂಡಿನ ಸರ್. ನೋಡ್ರಿ ನಿರ್ವಹಣೆ ಮಾಡುದು ಬಹಳಷ್ಟು ಮಂದಿ ದಾಳಿಂಬೆ ಮಾಡಿ ಕೈ ಸುಟ್ಕೊಂಡಾರ ಆದ್ರೆ ನೀವು ಲಾಭದಲ್ಲೇ ಹೊಂಟಿದೀರಿ ಏನು ಗುಟ್ಟು ನಿಮ್ದು? ಬಹಳಷ್ಟು ಮಂದಿ ಕೈ ಸುಟ್ಕೊಂಡ್ಬಿಟ್ಟಿ ಸರ್ ಆಗ್ಲಿಲ್ಲ ನಮ್ದು ಇದೆಲ್ಲ ಸಾರ ಆಯ್ತು ಬಿಟ್ಟು ಬಿಟ್ಟೆ ಅಂತ ಹೇಳ್ತಾರೆ ಸರ್. ಬಹಳ ಮಂದಿ ಒಟ್ಟು 100ರಲ್ಲಿ 95 ಮಂದಿನ ಕೈ ಸುಟ್ಕೊಂಡಿರ್ತಾರೆ. ಹೌದು 5% ಮಂದಿ ಅದನ್ನ ಅದೇ ಅಂತಾನೆ ಮಾಡ್ಬೇಕ್ರಿ. ಅಲ್ಲಿ ಮಾಡೋದ್ರಲ್ಲಿ ಸ್ವಲ್ಪ ಆರ್ಥಿಕವಾಗಿ ಎಡುತ್ತಾರೆ, ಮೇಂಟೈನ್ ಮಾಡ್ಲಾರ್ದ ಎಡುತ್ತಾರೆ. ನಾವು ಒಂದು ಕೂಸ್ ಹೆಂಗ್ ಬೆಳೆಸ್ತೀವಿ ಅದೇ ರೀತಿಯಲ್ಲಿ ಆ ಗಿಡಕ್ಕ ಅದನ್ನೇ ನೆನ್ಕಿಂತಿಸಿ ಬೆಳವಣಿಗೆ ಮಾಡ್ಕೊಂಡ್ ಹೋಗ್ತೀವಿ ಸರ್. ಅಂದ್ರೆ ಪ್ರತಿನಿತ್ಯ ನೋಡ್ತಾ ಇರ್ಬೇಕು, ತೋಟದಲ್ಲಿ ಅಡ್ಡಾಡ್ತಿರ್ಬೇಕು, ಏನ್ ಹೊಡಿಬೇಕು ಏನಿಲ್ಲ ಪ್ರತಿನಿತ್ಯ ಅದಕ್ಕೆ ಉಪಚಾರ ಮಾಡ್ತಾ ಇರ್ಬೇಕು. ಯಾವತ್ತು ಮಾಡಬೇಕು ಸರ್, ಖಂಡಿತ ಮಾಡಿದ್ರೆ ಸರ್ ನಾವು ಅದ್ರ ಮೇಲೆ ವಿಶ್ವಾಸ ಮಾಡಿಕೇಸಿ ನಾವು ಬೆಳಿತೀವಿ ಅನ್ನೋದು. ಇವಾಗ ಇವಾಗ ಬೆಳೆದಿಲ್ಲ ಅಂದ್ರೆ ಮುಂದನ್ನು ಬೆಳಿತೀವಿ ಅನ್ನೋದು ಶಕ್ತಿ ಇರ್ಬೇಕ್ರಿ, ಅದ್ರ ಬಗ್ಗೆ ಆಸಕ್ತಿ ಇರ್ಬೇಕು. ಆಸಕ್ತಿ ಇದ್ರೆ ಮಾತ್ರ ನಾವು ಮುನ್ನುಗ್ಗಕ್ಕೆ ಅವಕಾಶ ಐತಿ ನೋಡ್ರಿ. ನೀವೀಗ ಪಪ್ಪಾಯ ಮತ್ತು ದಾಳಿಂಬೆಯನ್ನ ಎರಡು ಮಿಶ್ರ ಬೆಳೆಯಾಗಿ ಬೆಳಿತಾ ಇದ್ದೀರ ಅಥವಾ ಸಪರೇಟ್ ಆಗಿ ಪಪ್ಪಾಯ ಮತ್ತು ದಾಳಿಂಬೆ ಬೇರೆ ಬೇರೆ ಬೆಳಿತೀರಾ? ಇಲ್ಲ ಸರ್, ಫಸ್ಟ್ ಬೆಳೆ ಪಪ್ಪಾಯಿ ದಾಳಿಂಬೆ ಸರ್. ಈಗ ಪಪ್ಪಾಯಿ ಏಳು ತಿಂಗಳು ಏಳು ತಿಂಗಳು ಚಲೋ ಐತಪ್ಪ ಅಂದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ತಿಂಗಳು ಕ್ಲೋಸ್ ಸರ್, ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆಗುತ್ತೆ, ಅದು ಕ್ಲೋಸ್ ಆಗದೇನೆ ಹದಿನೆಂಟು ತಿಂಗಳಿಗೆ ಇದು ಬೆಳೆ ಬಿಡ್ತೀವ್ರಿ. ಎರಡು ಇಪ್ಪತ್ತಾರು ತಿಂಗಳಿಗೆ ಫಸ್ಟ್ ಬೆಳೆ ಚಲೋ ಬರುತ್ತೆ ಸರ್. ಇದು ದಾಳಿಂಬೆ ಇಪ್ಪತ್ತಾರ ತಿಂಗಳಿಗೆ ಬಂದ್ಬಿಡುತ್ತೆ ಫಸ್ಟ್ ಬೆಳೆ ಮಾಲ್ ಬರ್ತಾರ. ಹದಿನೆಂಟು ತಿಂಗಳ ಹತ್ತೊಂಬತ್ತು ತಿಂಗಳಿಗೆ ನಾವು ಬಿಟ್ಟಪ್ಪ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಒಂದ್ ಫಸ್ಟ್ ಕಟಿಂಗ್ ಆಗ್ತದೆ. ಎಷ್ಟು ಮೊದಲನೇ ಬೆಳೆ ನಿಮ್ಗೆ ಅಂದಾಜು ಗಿಡಕ್ಕೆ ಎಷ್ಟು ಬಿಡ್ತೀರಿ, ಅಷ್ಟು ಕೆಜಿ ಅಷ್ಟು ಗಿಡ ಕಾಯಿಗಳನ್ನ? ಸರ್ ಹಿಂಗ್ರಿ, ಫಸ್ಟ್ ಅದು ಯಾವ್ದು ಏನ್ ಸಮಸ್ಯೆ ಇರದಿಲ್ಲ ಅಂದ್ರೆ ಒಳ್ಳೆ ರೀತಿಯಲ್ಲಿ ಕಾಪ್ ಹಿಡಿತದ್ರಿ, ಬೆಳೆದ್ರಿ ನಾವ್ ಎತ್ತಗಲ್ಲಾಗಾದ್ರನ್ನ ಇಪ್ಪತ್ತು ಕೆಜಿ ಇಪ್ಪತ್ತೈದು ಕೆಜಿ ಮಟನ್ ತೆಗ್ದಿರ್ ಸರ್ ಹೋದ್ರಸ. ಈ ವರ್ಷ ಆದ್ರೆ ಹೆಂಗಿರ್ ಸರ್, ನಾವು ಫುಲ್ ಬೈ ಹೊಲದಲ್ಲಿ ಒಂಬತ್ತು ಸಾವಿರದ ಐದುನೂರು ಗಿಡ ರೀ, ಎರಡು ನೂರದ ಐವತ್ತು ಟನ್ ಮಾಲ್ ನಮ್ಗೆ ಬಂದ ನೋಡ್ ಸರ್. ಯಾಕಂದ್ರೆ ಪಪ್ಪಾಯದಲ್ಲಿ ಗಿಡ ಅಷ್ಟು ದಪ್ಪ ಇರೋದಿಲ್ಲ, ಉದ್ದಕ್ಕೆ ಹೋಗಿರುತ್ತೆ, ಕಾಯಿಗಳನ್ನ ಹಿಡ್ಕೊಂಡ್ಬಿಟ್ಟಿರ. ಅದನ್ನು ಟೆಕ್ನಿಕ್ ಹೆಂಗ್ ಯೂಸ್ ಮಾಡ್ತೀವಿ ಸರ್, ನಾವು ಇವ್ ದಾಳಂಬ್ರಿ ಬೆಳಿ ಫಸ್ಟ್ ಗೆ ತಂದು ಕೇಸಿ ಒಂದ್ ಎರಡು ಮೂರು ತಿಂಗಳು ಬೆಳೆಸಿದ್ವಿ ಸರ್. ಬೆಳೆಸಿಕೇಸಿ ಪಪ್ಪಾಯ ಹತ್ತತ್ತಿಗೆ ಆ ಎರಡು ತಿಂಗಳ ಮುಂಚಿತವಾಗಿ ಸಸಿ ನಾಟಿ ಮಾಡಿದ್ವಿ ರೀ. ಓಪಾ, ಇದು ದಾಳಿಂಬೆಯನ್ನ? ಹೌದು ಸರ್. ಅದು ಮಾಡಿದಾಗ ಏನಾಯ್ತ್ರಿ, ಇದ್ರಕ್ಕಿನ ಗಿಡ ಸ್ಟ್ಯಾಂಡರ್ಡ್ ಅದು ಬಂದಿತ್ತು ನಮ್ಮ ದಾಳಂಬ್ರಿ ಗಿಡ. ಬೆಳದ ಫಸ್ಟ್ ಬೆಳಿ ಬಿಟ್ಟುವಲ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಹೊರತದಪ್ಪ ಅನ್ನೋ ಒಂದು ಬೆಳಿ ಆ ಗಿಡ ಆತರ ಬೆಳದತ್ತರಿ. ಆತರ ಆಗಿತ್ತು. ಮತ್ತೆ ಅದ್ರ ಬಗ್ಗೆ ಕಾಳಜಿ ನಾವು ಯಾವ್ದಾದ್ರೆ ಪ್ರತಿಯೊಂದನ್ನು ಕಾಳಜಿ ವಹಿಸಿ ಈಗ ಒಂದ್ ಗಿಡ ನಾಟಿ ಮಾಡಿದಪ್ಪ ಅಂದ್ರೆ ಮತ್ತೆ ಅದ್ರ ಬಗ್ಗೆ ನಾವು ವಿಶ್ವಾಸಿಟ್ಟು ನಾವು ಮಾಡಿದಪ್ಪ ಅಂದ್ರೆ ಏನ್ ಯಾವಾಗ ಬೆಳಿಬೇಕು ಯಾವಾಗ ಹಚ್ಚಿದ್ರೆ ಏನ್ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ವಿಚಾರ ಮಾಡ್ಕೊಂತ ಓದ್ತಿರ್ತೀವಿ ಸರ್. ಸಾವಯವ ಕೃಷಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಯಾವ್ದು ಎಣ್ಣೆ ಹೊಡಿಲಾರ್ದೆ ಬೆಳಿಲಿಕ್ಕೆ ಆಗದಲ್ಲ ದಾಳಿಂಬೆ. ದಾಳಿಂಬೆಯನ್ನ ಆಗಲ್ಲ ಸರ್. ಬಹಳ ಮಂದಿ ಸಾವಯವ ಕೃಷಿ ಮಾಡಕ್ ಹೋಗಿ ದಾಳಿಂಬೆಯಲ್ಲಿ ಮಾಡಕ್ ಹೋಗಿ ಕೈ ಸುಟ್ಕೊಂಡ್ಬಿಟ್ಟಾರೆ ಸರ್. ಅದು ಖಂಡಿತ ಆಗದಲ್ಲ, ಎಣ್ಣೆ ಮುಖಾಂತರ ಇವತ್ತ ದಾಳಿಂಬ್ರಿ ಬೆಳೆ ಮಾರ್ಕೆಟ್ಗೆ ಬರ್ಬೇಕಾಗುತ್ತೆ. ಎಣ್ಣೆ ಒಳಗ ಎದ್ದ್ ಬರ್ತದ ಬೆಳೆ ಸರ್? ಅದಕ್ಕೆ ಖಂಡಿತ ಅದ್ ಇರ್ಲಿಕ್ಕಪ್ಪ ಅಂತಂದ್ರೆ ನಾವೇನ್ ಸಾಧನೆ ಮಾಡಕ್ ಆಗದಲ್ರಿ. ಎಷ್ಟು ಖರ್ಚು ಬರ್ತಾರೆ ಅಂದಾಜು? ಅಂದಾಜು ದಾಳಿಂಬೆ ಒಂದ್ ಎಕರೆ ಒಂದು ಬೇಸಾಯ ಮಾಡ್ಬೇಕಾದ್ರೆ ಅಂದಾಜು ಎವರೇಜ್ ಆಗಿ ಎಷ್ಟು ಖರ್ಚು ಬರ್ತದೆ ಸರ್? ಒಂದ್ ಎಕರೆಕ್ಕೆ ಕನಿಷ್ಠಪ್ಪ ಅಂತಂದ್ರೆ ಎರಡು ಲಕ್ಷ ಎರಡೂವರೆ ಲಕ್ಷ ಬರ್ತದೆ. ಎರಡೂವರೆ ಲಕ್ಷ ಬಂದ್ರೆ ನಿಮ್ಗೆ ಹತ್ತು ಲಕ್ಷ ಇನ್ಕಮ್ ಬರ್ತದೆ. ಹತ್ತು ಲಕ್ಷ ಒಂದ್ ಎಕರೆಗೆ ನಾವಂದಿವಲ್ ಸರ್. ಈಗ ಅಮೃತೇಶ್ವರ ಕಾಶಿಗೆ ನಮ್ ಸ್ವಂತ ಭೂಮಿ ಜಮೀನ್ ಐತೆ ಅಲ್ಲ ಸರ್. ಈಗ ನಾವು ಹತ್ತು ಹನ್ನೊಂದು ಎಕರೆ ಐತ್ರಿ, ಹನ್ನೊಂದು ಎಕರೆಪ್ಪ ಅಂತಂತಂದ್ರೆ ಒಂದು ಕೋಟಿ ಮೇಲೇನು ಬರುದು ನೋಡ್ರಿ. ಖಂಡಿತವಾಗಿ ಒಂದು ಕೋಟಿ ನಲವತ್ತು ಲಕ್ಷ, ಒಂದು ಕೋಟಿ ಪ್ರತಿ ಬೆಳಿಗ್ಗೆ ಬೆಳಕಂತಾನೆ ಬಂದೆ ನೋಡ್ರಿ. ನೋಡ್ರಿ, ಅಂತ ಒಳ್ಳೆ ಒಂದು ಲಾಭವನ್ನ ಪಡಿತಾ ಇದ್ದೀರಿ, ಒಳ್ಳೇದು ಅಮರೇಶ್ ಅವರೇ. ಮತ್ತೆ ರೈತರಿಗೆ ನಿಮ್ಮ ಕೊನೆಯ ಮಾತು ಏನ್ ಹೇಳ್ತೀರಿ? ದಾಳಿಂಬೆ ಬೆಳೆಯುವಂತ ಬೆಳೆಯುವ ರೈತರಿಗೆ ಬೆಳಿಬೇಕಂತ ಮಾಡ್ತಾರೆ. ದಾಳಿಂಬ್ರಿ ಪಪ್ಪಾಯ ಅಂತಂದ್ರೆ ಅದೇ ನಮ್ಗೆ ನಮ್ಮ ಪಾಲಿಗೆ ಅದೇ ನಮ್ಗೆ ದೇವರನ್ನ ಸರ್ವಸ್ವ. ನಿಮ್ಗೆ ದಾಳಿಂಬೆನ ಸರ್ ದಾಳಿಂಬ್ರಿ ಪಪ್ಪಾಯ ಎರಡು ಸರ್. ಅದ ಆ ರೀತಿ ಕಾಳಜಿ ವಹಿಸಿ ಮಾಡ್ಬೇಕಾದ್ರೆ ಯಾವತ್ತು ಕಾಳಜಿ ವಹಿಸಿ ಮಾಡ್ಬೇಕ್ರಿ. ಮತ್ತೆ ನಮ್ಮ ಅದೃಷ್ಟನ ಚೆನ್ನಾಗಿ ಇರ್ಬೇಕ್ರಿ. ಅದ್ ಜೊತೆಗೆ ಅದ ಸ್ವಲ್ಪ ಹಿಂದೆ ಮುಂದ ನೋಡ್ಲಾರ್ದಂಗ ಆಗಿ ಇದು ಮಾಡ್ಬೇಕು ಸರ್. ಈಗ ನಾವು ಇವತ್ತ ನಮ್ಗೊಂದಿಟ್ಟು ಕೊರತೆ ಆಗಿದಪ್ಪ ಅಂದ್ರೆ ಅದಕ್ಕೆ ನಾವು ಕೊರತೆ ಮಾಡ್ಬಾರ್ದು ಸರ್. ಮಾಡಬಾರ್ದು. ಒಳ್ಳೇದು ಅಮರೇಶ್ ಅವರೇ, ನಿಮ್ಮ ವಿಚಾರವನ್ನ ನಮ್ಮ ರೈತರೊಂದಿಗೆ ಇದುವರೆಗೆ ಹಂಚಿಕೊಂಡಿರಿ. ನಿಮ್ಮ ಅನುಭವಗಳನ್ನ ನಮ್ಮ ರೈತರು ತಿಳ್ಕೊಂಡು ದಾಳಿಂಬೆ ಬೆಳೆಯುವಂತವ್ರು ನಿಮ್ಮನ್ನ ಸಂಪರ್ಕ ಮಾಡಿ ಬೇಸಾಯವನ್ನ ಮಾಡಿದ್ರೆ ಖಂಡಿತ ಲಾಭ ಬರುತ್ತೆ. ಒಳ್ಳೇದು, ನಿಮ್ಮ ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದಗಳು ಅಮರೇಶ್ ಅವರೇ. ನಮಸ್ಕಾರ ರೀ. ಥ್ಯಾಂಕ್ ಯು ಸರ್. ಇದುವರೆಗೆ ಲಿಂಗಸ್ಗೂರು ತಾಲೂಕಿನ ದೇವರಬಾಪುರ ಗ್ರಾಮದ ರೈತರಾದ ಅಮರಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ಐದು ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 38-39, ಹಾಗೆಯೇ ಕನಿಷ್ಠ ಉಷ್ಣಾಂಶ 22°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 59-67% ಮತ್ತು ಕನಿಷ್ಠ ಆರ್ದ್ರತೆ 24-27% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನ ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತವಾದಂತಹ ಸಮಯ ಇದಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡ್ಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಹಾಗೂ ಕಾಯಿ ಕಟ್ಟುವ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಜೋಳವನ್ನು ಕಟಾವು ಮಾಡಬೇಕು. ಇನ್ನು ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಇನ್ನು ಕಲ್ಲಂಗಡಿ ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಎಕರೆಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕಿನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೋದಲ್ಲಿ ಎಳೆ ಮೊಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬಲೆಗಳನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಫರ್ಫೆನೋಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮಾವನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ಕ್ರಮೇಣವಾಗಿ ಬೆದಿಗೆ ಬರಲು ಇವು ಸಹಕಾರಿಯಾಗುತ್ತದೆ. ಇನ್ನು ರೈತ ಬಾಂಧವರೇ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ, ಪೇಟೆ ತಾರಣೆ ರಾಯಚೂರು ಮತ್ತು ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ತಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ತಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಸಜ್ಜೆ ಸ್ಥಳೀಯ 2,220-2,551 ರೂಪಾಯಿ. ಕಡಲೆಕಾಳು ಜವಾರಿ ಸ್ಥಳೀಯ 5,331 ರೂಪಾಯಿಯಿಂದ 5,685 ರೂಪಾಯಿ. ಹತ್ತಿ ಹೈಬ್ರಿಡ್ 44 7,533 ರೂಪಾಯಿ. ಅಲಸಂದೆ ಕೌಫಿಯಾ ಓಲ್ 5,335 ರೂಪಾಯಿಯಿಂದ 6,285 ರೂಪಾಯಿ. ಜೋಳ 3,429 ರೂಪಾಯಿ. ಭತ್ತ ಸೋನಾ ಮಸೂರಿ 2,536 ರೂಪಾಯಿ. ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ತಾರಣೆ. ಸಜ್ಜೆ ಹೈಬ್ರಿಡ್ 2,321-2,700 ರೂಪಾಯಿ. ಕಡಲೆಕಾಳು ಆವರೇಜ್ ಇಡಿ 5,600 ರೂಪಾಯಿಯಿಂದ 5,600 ರೂಪಾಯಿ. ತೊಗರಿ 6,800 ರೂಪಾಯಿಯಿಂದ 7,600 ರೂಪಾಯಿ. ಇದುವರೆಗೆ ರಾಯಚೂರು ಮತ್ತು ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ದಿನದ ಪೇಟೆ ಧಾರಣೆ, ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ